ಬನ್ನಿ, 15 ವರ್ಷದ ಒಳಗಿನ ಮಕ್ಕಳಿಗೆ ಜೆಇ ಲಸಿಕೆ ಹಾಕಿಸೋಣ, ಮೆದುಳು ಜ್ವರದ ವಿರುದ್ಧ ಯುದ್ಧ ಸಾರೋಣ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಅಮ್ಮ ಅಮ್ಮ, ನನ್ಗೀಗ 1.5 ತಿಂಗಳಾಯ್ತು, ಯಾವ ಡಾಕ್ಟರ್ ಹತ್ರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ಸುದ್ದಿ ಕಣೆ, ಮನೆ ಹತ್ರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಲೇ ಹೋಗು. ಗರ್ಭಿಣಿ ಆದಾಗಿನಿಂದ ಮಗು ಹುಟ್ಟಿ ಹದಿಹರಿಯಕ್ ಬರುವವರೆಗೂ ಎಲ್ಲಾ ರೀತಿಯ ಆರೋಗ್ಯ ಸೇವೆಗಳು ಉಚಿತವಾಗಿರುತ್ತೆ. ಹೌದಮ್ಮ, ಇವತ್ತೇ ಹೋಗ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ, ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಇದೀಗ ತರಕಾರಿ ಕೃಷಿ ಕುರಿತು ಶ್ರೀ ಪ್ರಕಾಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರವರು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಒಬ್ಬ ರೈತರಿದ್ದಾರೆ, ಅವರು ನಂದಿಬಂಡಿ ಗ್ರಾಮದವರು, ಪ್ರಕಾಶ್ ಅಂತೇಳಿ. ಪ್ರಕಾಶ್ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಪ್ರಕಾಶ್, ನೀವು ಸ್ವಂತ ಊರು ನಂದಿಬಂಡಿ? ನಂದಿಬಂಡಿ ಸರ್. ಜಮೀನು ಎಷ್ಟು ಎಕರೆ ಇದೆ ನಿಮ್ಮದು? ನಮ್ಮದೊಂದು 3.5 ಎಕರೆ ಸರ್. 3.5 ಎಕರೆ ಇದೆ. ಏನೇನು ಬೆಳೀತಿದ್ರಲ್ಲ? ತರಕಾರಿ ಮಾಡಿ ಸರ್, ಇಷ್ಟಿನ ಬೆಳೆದು ನೀರಲ್ಲಿ ಕೈ ಈಗ ಸ್ವಲ್ಪ ಸಣ್ಣ ಹೊಡಿತೇವೆ ನೀರು, ಅವ್ರನ್ನ 2 ಮೋಟ್ರ್ ಖಾಲಿ ಇಟ್ಕೊಂಡು ತರಕಾರಿ ಮಾಡಿ ಸರ್. ತರಕಾರಿ ಮಾಡ್ತಾ ಇದ್ರಿ? 3.5 ಎಕರೆ ನಿಮ್ದು ಸ್ವಂತನಾ? ಇಲ್ಲ ಸರ್, 3 ಅಂತ ಮಾಡಿದ್ವಿ. ಅಂತಂಬರು ಇದ್ರಿ? ನಿಮ್ಗೆ ಎಷ್ಟು ಬಂದಿದೆ? ನಮಗೆ 1 ಎಕರೆ ಬಂದೈತೆ ಸರ್. 1 ಎಕರೆ ಬಂದಿದೆ? 1 ಎಕರೆ ಬಂದೈತೆ ಸರ್. 1 ಎಕರೆಯಲ್ಲಿ ಏನೇನು ಬೆಳಿಲಿಕ್ಕೆ ಸಾಧ್ಯತೆ ಇದೆ? ನೀರೆಲ್ಲಿಗೆ ನಾಕತಿ ಸಣ್ಣ ಸರ್, 1 ಮಡಿ 2 ಮಡಿ ಅದ್ರಾಗ. 1 ಬೋರಲ್ಲಿ ನೀರು ಇದೆಯಾ? 2 ಬೋರ್ ಅದ ಸರ್. ಅದ್ರಾಗ ನಮ್ಮ ಮನ್ನಾರ್ದೊಂದು ಬೋರ್ ಇಸ್ಕೊಂಡಿವಿ ನೀರು. ಇವಾಗ ಅವ್ರು ಬೀಳೈತೆ, ಈ ತರಕಾರಿ ಬದುಕ ಪೂರ್ತಿಯಾಕ ಬಿಟ್ಕೊಡಪ್ಪ ಅಂತಂದಿವಿ. ಬಿಟ್ಕೊಟ್ಟಾರ ಸರ್. ಈಗ 2 ನೀರು ಕಲಿ ಇಟ್ಕೊಂಡು 1-2 ತುಂಡು ಮಾಡಿ ಸರ್, ಇನ್ನೂ 1.75 ಎಕರೆ ಹಂಗೆ ಬೀಳ್ಬಿಟ್ಟು ಸರ್, ನೀರಾಗಲ್ಲ ಅಂತ. ನೀರಾಗಲ್ಲ ಅಂತೇಳಿ? ಈಗ ಎಷ್ಟು? 1 ಎಕರೆ? 1/2 ಎಕರೆ ಮಾಡ್ತೀವಿ. 1/2 ಎಕರೆಯಲ್ಲಿ 2 ಐಟಮ್ ಮಾಡಿ ಸರ್. 2 ಐಟಮ್ ಮಾಡಿದ್ದೀನಿ. ಏನೇನು ಬೆಳಿತೀರಿ? ಈಗ ತಮ್ಮಟೆ ಹಾಕಿ ಸರ್, ಜವಳಿ ಗಿಡ ಊರಿವೆ ಅವೆರಡು ಸರ್. ಈಗ ನೀವು ಕೃಷಿ ಮಾಡೋದು ಯಾವಾಗಲಿಂದ ಕಲ್ತ್ರಿ? ಸಣ್ಣರದಾಗ ಅದೇ ಕೆಲಸ ಸರ್, ಬೇಸಾಯ. ಶಾಲೆ ಓದಿದ್ರೆ? ಶಾಲೆ ಭಾಳ ಓದಿದ್ರು ಸರ್, ಅವಾಗ 7ನೇ ಕ್ಲಾಸ್ ಸಣ್ಣರದಾಗ ಓದಿ ಬಿಟ್ಟು ಬಿಟ್ಟಿವಿ, ಬರೇ ಬೇಸಾಯ ಮಾಡ್ಕೊಂಡ್. ಎಷ್ಟು ವರ್ಷ ವಯಸ್ಸಿಗೆ ನಿಮಗೆ? 35 ಅದಾವ ಸರ್. 35 ವರ್ಷ ಇದಾವ. ನಿಮ್ಮ ತಂದೆ ಕಾಲದಿಂದಲೂ ವ್ಯವಸಾಯ ಮಾಡ್ತಾ ಬಂದ? ನಮ್ಮ ತಂದೆ ಕಾಲದಿಂದ ಬೇಸಾಯ ಮಾಡಿ ವ್ಯವಸಾಯ ಮಾಡ್ತಾ ಇದ್ದೆ. ಬೇಸಾಯ ಮಾಡಿ. ಈಗ ನೀವು ಆಗ ಕೃಷಿ ಮಾಡ್ತಾ ಇದ್ದಕ್ಕೆ ನಿಮ್ಮ ತಂದೆ ಕಾಲಘಟ್ಟಕ್ಕೂ ಈಗೂ ನೀರು, ಅವಾಗ ಮಳೆ ಅದೆಲ್ಲ ಪ್ರಮಾಣ ಚೆನ್ನಾಗಿತ್ತು ಅನ್ಸುತ್ತ? ಅವಾಗ ಚೆನ್ನಾಗಿತ್ತು ಬಿಡು ಸರ್, ಅವಾಗ ಹಾಕ್ಸ್ದಲ್ಲೇ ನೀರು ಬಿಡವು, ಬೇಡ ಕ್ಯಾರಿಗಳು ಕುಂಟಿಗಳು ತುಂಬವು. ಮತ್ತೆ ಕ್ಯಾರಿಲಿದ್ದ ನೀರು ಬರ್ತದ, ಹಾಗೆ ಹೆಚ್ಚಾಗಿ ಹೆಚ್ಚಿಗೆಂದು ಮನೆಯರ ಮಾಡ್ಕೊಂಡು ಒಟ್ಟು ಜೀವನ ಮಾಡ್ತೀವಿ ಸರ್, ನೆಲ್ಲ ಪಲ್ಲ ಬೆಳ್ಕಂದು ಮಾರಲ್ದಂಗ. ಈಗ ಯಾರು ನೆಲ್ಲ ಪಲ್ಲಲ್ಲ ಸರ್, ಯಾರು ಮಳೆನೇ ಆಗಂಗಲ್ಲ ಸದ್ಯ. ಅಂದ್ರೆ ಈಗ ನೀವು ಈಗ ಏನು ಭೂಮಿ ಮಾಡ್ತಾ ಇದ್ರಿ, ಆ ಭೂಮಿಯಲ್ಲಿ ಹಿಂದೆ ನೆಲ್ಲು ಬೆಳಿತಿದ್ರಿ? ಗದ್ದೆಗಳಾಗ ನೆಲ್ಲು ಬೆಳಿತಿದ್ವಿ ಸರ್. ಇವಾಗ ಕ್ಯಾರಿನ ತುಂಬಾಗಲ್ಲ, ಸರಿ ಮಳೆ ಏನಾಗಲ್ಲ ಸರ್, ಯಾ ನೆಲ್ಲ ಏನಲ್ಲ, ಮತ್ತೆ ಆದ ಟಾಕ ತಣದು ಚಜ್ಜಿ ಬಿತ್ತದ, ಅಲ್ಸಂದಿ ಬಿತ್ತದ, ಅವು ಬಂದಟ್ಟು ಬರ್ತಾವೆ. ಇಲ್ಲಿನ ಪ್ರವಾಣಿಗೆ ಹೋದ್ರೆ ಮತ್ತೆ ಕುರಿ ಮೇಸರಿ ಕುರಿ ಮೇಸರಪ್ಪ ಅಂತ ಹೇಳೋದು ಬಿಟ್ಟು ಬಿಡೋದು ಅಷ್ಟೆ. ಈಗ ನಿಮಗೆ 1 ಎಕರೆ ಭೂಮಿ ನೀವು ಮಾಡ್ತಾ ಇದ್ದೀರಿ, ಈ 1 ಎಕರೆ ಭೂಮಿಯಲ್ಲಿ ವರ್ಷ ಒಂದೇ ರೀತಿಯ ಬೆಳೆಯನ್ನು ಬೆಳೀತಾ ಇದ್ದಾರೆ ಅಥವಾ ಬೇರೆ ಬೇರೆ ಥರ ಬೆಳೆ? ಬೇರೆ ಬೇರೆ ಬೆಳೆ ಬೆಳಿತೀವಿ ಸರ್. 1 ವರ್ಷ ಅಲ್ಸಂದೆ ಹಾಕಿದ್ವಿ, 1 ವರ್ಷ ಮೆಕ್ಕೆಜೋಳ ಹಾಕೋದು, 1 ವರ್ಷ ಇಂಥವು. ಈಗ ನೀರು ಬ್ಯಾಸಿ ಟೈಮ್ನಾಗ ಮುಂಗಾರಿಗೆ ಏನೇನು ಮಾಡ್ತೀರಿ ನೀವು? ಮುಂಗಾರಿಗೆ ಅಲ್ಸಂದಿ ಬಿತ್ತು ಬಿಡ್ತೀವಿ ಸರ್. ಮತ್ತೆ ಅಲ್ಸಂದಿ ಬಿತ್ತಿವೆ, ಅದು ಆದ್ರೆ ಹಾಕತ್ತಿ ಹೋದ್ರೆ ಹಾಕತ್ತೆ, ಮಳೆ ಬಂದ್ರೆ ಹಾಕತ್ತೆ. ಅಲ್ಲಿ ನೆಪ್ಪಂದ್ರೆ ಎಲ್ಲ ಈಗ ನೀರು ನೀರಾಗೆಲ್ಲ ಬಳಸಾಕ. ಮತ್ತೆ ಹೋದ್ರೆ ಅಲ್ಲಿ ಬಿಡಪ್ಪ ಏನಾನ. ಈಗ ಮಳೆಗಾಲದಲ್ಲೂ ಸಹಿತ ನಿಮ್ಮ ಬೋರಲ್ಲಿ ನೀರು ಹೊರಗಿರೋಗಲ್ಲ? ಇಲ್ಲ ಇಲ್ಲ ಸರ್, ಒಳ್ಳೆಯದಲ್ಲ. ಹೌದಾ? ಒಳ್ಳೆಯದಲ್ಲ. ಅವಾಗೂ ಕಮ್ಮಿ ಇರ್ತದೆ? ಅವಾಗ ಕೂಡ ಕಮ್ಮಿ ಇರ್ತದೆ. ಈಗ ಏನು ಸಣ್ಣ ಹೊಡಿತೇವಲ್ಲ ಸರ್, ಒಂದಿನ ಅಷ್ಟೇ ಹೊಡೆಯದವ ಮಳೆಗಾಲದಲ್ಲೂ? ಮಳೆಗಾಲದಾಗ ಕೂಡ ಅಷ್ಟೇ ಹೊಡಿತೇವೆ. ಈಗ 1 ಇಂಚ್ ನೀರು ಎದಕ್ಕಾಗತ್ತಪ್ಪ, ಇದು ಹೊಲಕ್ಕೆ 1 ಮುರಿಗಾಗಲ್ಲ ಅನ್ನೋದು. ನಾವು ಇನ್ನೊಂದು ಬೋರ್ ಹಾಕ್ಸ್ಬಿಡೋದು, ಅದಂಗೆ ಬೀಳ್ದಂಗೆ ಆಗ್ಬಿಡೋದು. ಓಹೋ, ಇನ್ನೂ ಒಂದು ನೋಡಿಬಿಡೋ ಅಂತ ತಡಿಯಾಗ ನಾ ದೇವ್ರದ್ದಾನ ನೋಣ ಏನ ಉಡ್ಸ್ಯನ್ ಹುಲ್ ಬೇಡ ತಿನ್ಸಾಗಲ್ಲ ಅನ್ನೋದು. ಮತ್ತೆ ಒಂದು ಮಾಡೋದು ಹಿಂಗಾಗಿ ಹಿಂಗಾಗಿ ಎಲ್ಲ ಎದುರು ಮಾಡ್ಕೊಂಡು ಹೊಲ ಬೇಡ, ಹೊಲ ಸಾಹಸ ಬೇಡಪ್ಪ, ಎರ್ದಂಗೆ ಕರೆದ್ರದ್ದು ಕೂಲಿ ಮಾಡ್ಬೇಕು. ಹಂಗಂದ ಸುಮ್ಮ ಆಗ್ಬಿಡಿ ಸರ್, ಒಂದು ಸ್ವಲ್ಪ ಒಂದು ತುಂಡರಿ ಹೊಲ್ದಾಕ ನೀರು ನಮ್ಮ ಮಟ್ಟ ಜೀವನ ನಡೀಲ, ಸೊಪ್ಪು ಸೇದಿ ಹಾಕ್ಯಂದು ಮಾಡ್ಕೊಳೋಣ ಅಂತ. ತರಕಾರಿ ನಿಮಗೆ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ಸದ ಇದೆಯಾ ತರಕಾರಿ ಬೆಳಿತಾರೆ? ತರಕಾರಿ ರೇಟ್ ಇದ್ರೆ ತರಕಾರಿ ಸರ್. ಇವಾಗ ನೋಡು ಬೆಳೆದಾಗ ಇವಾಗ ಹಣ್ಣು ಬಿಟ್ಟವು ರೇಟ್ ಅಲ್ಲ, ಹಂಗಾಗಿ ಇನ್ಯಾರು ರೈತರು ಉಳಿತಾರೆ ಸರ್. ಟೊಮಟೊ ಹಾಕಿ ಎಷ್ಟು ದಿನ ಆಯ್ತು ಈಗ? ನಮ್ಮದು ಈಗ 3 ತಿಂಗಳಾಯ್ತು ಸರ್. 3 ತಿಂಗಳಾಯ್ತು. 3 ತಿಂಗಳ ಹಿಂದೆ ರೇಟ್ ಇತ್ತು? ಮೂರು ತಿಂಗಳ ಇನ್ನೂ ತಿಂಗಳ ಮುಂದೆ ರೇಟ್ ಹತ್ತು ಸರ್, ನಮ್ಮ ಹಣ್ಣು ಬಂದದ್ದಲ್ಲ ಆ ಟೈಮ್ನಾಗ. ನಿಮ್ಮ ಬೆಳೆ ಬಂದಿದೆ ಬೆಲೆ? ಹ್ಞೂ ಸರ್, ಒಂದು ತಿಂಗಳಾಯ್ತು ಸರ್ ನಾವು ಅಣ್ಣರಿಗತ್ತೆ, ಈಗ ಅವಲ್ಲಿದ್ದ ರೇಟನೇ ಸಿಕ್ಕಲ್ಲ. ತುಂಬ ಕಡಿಮೆ ಆಗಿದೆ? ತುಂಬ ಕಡಿಮೆ ಸರ್, 70 ರೂಪಾಯಿ ಒಂದು ಬಾಕ್ಸ್, 50 ರೂಪಾಯಿ ಒಂದು ಬಾಕ್ಸ್ ಹಿಂಗಾಕ ಸರ್. ಒಂದು ಬಾಕ್ಸಲ್ಲಿ ಎಷ್ಟು ಕೆ ಜಿ ಇರ್ತದೆ? ಒಂದು 30 ಕೆ ಜಿ ಬರುತ್ತೆ ಸರ್. ಸರ್, ಈಗ ಇದೇ ರೀತಿ ಹಿಂಗಾದ್ರೆ ಲಾಸ್ ಆಗ ಒಂದು ನಿಮಗೆ ಸಮಸ್ಯೆ ಈಗ ಅಲ್ಲಿ ಅಂದರೆ ಭೂಮಿಯಲ್ಲಿ ನೀರಿಲ್ಲ ಮತ್ತು ಬೆಲೆ ಸಮಸ್ಯೆ, ಎರಡು ಸಮಸ್ಯೆಗಳಿಂದ ಹೊರಬರೋದಕ್ಕೆ ಏನು ಏನಾದರೂ ಏನಲ್ಲ ಸರ್, ಏನು ಪ್ರಯತ್ನ ಮಾಡೋದು? ಈಗ ನೀರು ಕಡಿಮೆ ಬಯಸುವಂಥ ಬೆಳೆಗಳನ್ನು ಏನಾದರೂ ಬೆಳೆಯೋಣ. ಏನು ಮಾಡಿದ್ರು ಕೂಡ ನೀರು ಮಳೆ ಅಂತ ಬೇಕಲ್ಲ ಸರ್, ಮಳೆ ಇಲ್ಲದ್ರೆ ಬೋರೆ ನೀರನ ಬೇಕು. ಈಗ ಮಳೆ ವರ್ಷಕ್ಕೆ 2 ಮಳೆ ಆಗ್ಯಾವ ನಮಗೆ. ಹೌದು, ಅಷ್ಟ ಮಳೆನೇ ಇಲ್ಲ, ಮಳೆನೇ ಇಲ್ಲ. ಈಗ ಹೋಗಿ ಬಿತ್ತಿ ಬಂದಿದ್ವಿ, ಎಲ್ಲ ಅಲ್ಸಿಂದು ಬಿತ್ತಿದ್ವಿ, ಕುರಿನ ಮೇಸಿಟ್ಬಿಟ್ಟಿವಿ ಅಷ್ಟು ಅಷ್ಟೆ. ಒಟ್ಟು ಕಾಯಿನೂ ಕಟ್ಟಲಿಲ್ವಾ? ಏನು ಇಲ್ಲ ಸರ್, ಬಿತ್ತೆ ಮಳೆ ಕಂಡ ದಪ್ಪಟ್ಟು ಮಳೆನೇ ಬರಲಿಲ್ಲ. ಅದಕ್ಕೆ ಲಾಸ್ಟ್ ಕೊನೆವರೆಗೆ ಮಳೆ ಬರಲ್ಲ, ಅದು ಅಣಿಗೆ ಹೋಗೋವರೆಗೆ. ಮಣ್ಣಿ ಕುರಿ ಬಿಟ್ಬಿಡ್ರ ಅಂತ ಕುರಿ ಮೇಯಿಸಿಬಿಟ್ಟು ಸರ್. ಈಗಿರೋ ಅಲ್ಪ ಸ್ವಲ್ಪ ನೀರಿನಲ್ಲಿ ನೀವು ಟಮಾಟೆ ಮತ್ತು ಚೌಳಿಕಾಯಿ ಇವೆಲ್ಲ ಬೆಳೀತಾ ಇದ್ದೀರಿ ಅಂತ ಹೇಳಿದ್ರಿ, ಈಗ ಅವನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಿ? ಈ ಟಮಾಟೆ ಬೆಳೆಗೆ ಏನೇನು ಆರೈಕೆ ಮಾಡ್ತೀರಿ? ಏನೇನಿಲ್ಲ? ಏನಲ್ಲ ಸರ್, ಸಣ್ಣ ನೀರ ಅದ್ರಾಗ ಚಲ್ಕಿ ತಗೊಂಡು ಸಾಲಿನಾಗ ಅಷ್ಟ ಹೋಗಂಗ ಹೊಲ ತುಂಬನ ಬಿಡಂಗಲ್ಲ ಸರ್, ಹಿಂಗೆ ಸಾಲು ಮಾಡಿರ್ತೀವಲ್ಲ ಆ ಸಾಲಿನಾಗ ಅಷ್ಟ ಹೋಗಂಗ ಚಲ್ಕಿ ತಗೊಂಡು ಒಡ್ಡ ಹಾಕ್ಬಿಟ್ಟಿನಿ ಸರ್. ಹಿಂಗೆ ಈಗ ದೊಡ್ಡ ನೀರಾದ್ರೆ ಬಳಸ್ಬಿಡ್ಬೋದು ಸರ್, ನಮ್ಮ ಸಣ್ಣ ನೀರಲ್ಲ ಒಡ್ಡ ಅಕ್ಕಿ ಅಂದ ಹಂಗೆ ಸಾಲಿನಾಗ ಗಿಡ ಬಡ್ಡಾಗ ಅಷ್ಟ ತೋದ್ಕ. ಕೆಲವು ಹನಿ ನೀರಾವರಿ ಅಂತ ಮಾಡ್ತಾರೆ, ಸಣ್ಣ ಪೈಪ್ ಹಾಕಿ ಅದು ಮಾಡ್ತಾರೆ ಸರ್, ಗಿಡದ ಬೇರಿಗೆ ನೀರು ಹೋಗೋ ಹಾಗೆ ಮಾಡ್ತಾರೆ ಹನಿ ನೀರಾವರಿ. ಇಂಥದ್ದೇನಾದ್ರು ಪ್ರಯೋಗ ಮಾಡಿದ್ರ ನೀವು? ಇಲ್ಲ ಸರ್, ಅದಕ್ಕೆ ಕೇಳಿದ್ವಿ ಸರ್, ಹನಿ ನೀರಾವರಿ ಮಾಡಿಕೊಡ್ರಿ ಅಂತಂದು ನಮ್ಮ ಕೃಷಿ ಲೆಕ್ಕಾಗ ಮಾಡಿಕೊಡ್ತೀವಿ ಅಂತಂದ್ರೆ ನಾವು ಈಗ ಅದಕ್ಕೆ ಅವ್ರಿಗೆ ಬಂದು ನೋಡಿರಿ ಸರ್, ಅವ್ರು ಅದು ನಮ್ಮ ನೀರು ಒಂದು ಇಂಚ್ ಆದ್ರೂ ಕೂಡ ಹಿಂಗೆ ಬಿಟ್ಬಿಟ್ಟು ಹೊಡಿತೈತೆ ಸರ್. ಅದು ಬಿಟ್ಬಿಟ್ಟು ಹೊಡೆದಪ್ಪ ಅಂದ್ರೆ ಡ್ರಿಪ್ ಮಾಡೋಕೆ ಸರಿವಾಗಲ್ಲಪ್ಪ, ಒಂದು ಇಂಚ್ ಕಂಟಿನ್ಯೂ ಹಂಗೆ ಬಿಡ್ಲಂಗೆ ಹೊಡಿಬೇಕು. ಹಂಗಾರ ನೀನು ಒಂದೊಂದು ಲೈನಿಗೆ ಒಂದೊಂದು ಲೈನಿಗೆ ವಾಲ್ ಮಾಡಿಕೊಡ್ತೀವಿ, ತಿರ್ಕೊಂತ ಹೋಗಿ ಬರುತ್ತೆ. ಇದು ಬಿಟ್ಬಿಟ್ಟು ಹೊಡಿತೈತೆ ನೀರು, ಎಲ್ಲೇನೋ ಸುಮ್ಮನೆ ಸಣ್ಣದೊಂದು ಒಂದು 20-30 ಗುಂಡಿ ಮಾಡ್ಕೊಂಬಿಡು, ಅದಕ್ಕೆ ಪಾಟ್ ಹಾಸ್ಕೊಂಬಿಡು. ಒಂದಿನ ಆಗಲಲ್ಲ ಖಾಲಿ ಇಟ್ಕೊಂಡು ತಿರುಗ ದಿನ ಕರೆಂಟ್ ಬರ್ತಲ್ಲ, ನೀರು ಈ ನೀರು ಎಲ್ಲ ಖಾಲಿ ಇಟ್ಕೊಂಡು ಒಂದೊಂದೇ ಸಾಲಿ ಬಿಡ್ಕ ಅಂತ ಹೋಗಕ್ಕೆ ನೀನು ಅಂತ ಹೇಳಿದ್ರೆ ಆಯ್ತು ಬಿಡಪ್ಪ ಹಂಗ ಮಾಡೋಣ ಅಂತ ಮಾಡ್ತೀವಿ. ಹಂಗ ಮಾಡ್ತದೆ ಸರ್, ನೀರು ಸ್ಟಾಕ್ ಮಾಡ್ಕೊಳ್ತೀವಿ, ನೀರು ಸ್ಟಾಕ್ ಮಾಡ್ಕೊಂತೀವಿ ಸರ್. ಅದಕ್ಕೆಲ್ಲ ಏನು ಮಾಡ್ಕೊಂಡಿದ್ವಿ ನೀರು ಸ್ಟಾಕ್ ಮಾಡಿ? ಏನಲ್ಲ ಸರ್, ಅದು ಗುಂಡಿ ಕುಡಿಯಲ್ಲ ಸರ್ ನೀರು, ನಮ್ದು ಊಟಿನ ಅಲ್ಲ, ಅದು ಆ ಊಟಿಯಾಗಿ ಹೋಗಿ ಪ್ಲಾಸ್ಟಿಕ್ ಇಷ್ಟಿಕ್ ಏನಾರು ಹಾಕಿರ ಕೆಳಗೆ? ಇಲ್ಲ ಸರ್, ಎಲ್ಲ ಹಾಕಿ ಅದನ್ನ ಒಂಥರ ನೀರ ಕುಡಿಯಲ್ಲ ಸರ್ ನೆಲ, ನೀರು ಸೌಳ ಮಣ್ಣು ಅಂತ ಸರ್, ಅದು ನೀರು ಹಿಂಗಲ್ಲ, ನೀರು ಹಿಂಗಲ್ಲ, ಅದು ಸೌಳ ಮಣ್ಣು ಸರ್, ಅದ ಅದ್ರಾಗ ಮಾಡಿವೆ ಕುಡಿಯಲ್ಲ ನೀರು. ಅದು ಈಗ ಅದರಲ್ಲಿ ನೀರು ಸಂಗ್ರಹಿಸ್ಕೊಂಡು ಈಗ ನಿಮ್ಮ ಟೊಮೊಟೊಗೆ ಬಿಡ್ಕೊಂತ ಹೋಗ್ತೀವಿ, ಬೆಳೆಸ್ಕೊಂತ ಹೋಗ್ತೀವಿ ಸರ್. ಅಷ್ಟು ನೀರಲ್ಲೇ? ಅಷ್ಟು ನೀರಲ್ಲೇ ಸರ್. ಈಗ ನೀವು ಟಮಾಟೆ ಮತ್ತು ಈ ಚೌಳಿಕಾಯಿಗೆ ಈ ಸಮಸ್ಯೆಗಳು ಏನೇನು ಬರ್ತವೆ ಹೆಚ್ಚಾಗಿ ಅಲ್ಲಿ? ಏನಿಲ್ಲ ಸರ್, ಇನ್ನೊಂದು ಆಯ್ತು, ಇನ್ನೊಂದು ಐದು ದಿನ ಏನಾದ್ರೆ ಅವು ಕೂಡ ಆಳ್ಬಿದ್ದು ಬಿಡ್ತೀವಿ, ಚಳಿ ಸ್ಟಾರ್ಟ್ ಆಗತ್ತೆ, ಮುಗಿತದೆ, ಬೂದಿ ರೋಗ ಬಿದ್ದು ಬಿಡ್ತೈತೆ. ಚಳಿ ಇದ್ರೆ ಬರಲ್ಲ ಸರ್, ಅದು ಚಳಿ ಇದ್ರೆ ಟೊಮೆಟೊ ಚೆನ್ನಾಗಿ ಬರಲ್ಲ, ಟೊಮೆಟೊ ಬರಲ್ಲ, ಜಳಿನ ಬರಲ್ಲ ಸರ್, ಇಬ್ಬನಿ ಬೀಳ್ತಲ್ಲ ಮುಟುಕ ರೋಗ ಅಂತ ಬಂದ್ಬಿಡುತ್ತೆ ಸರ್. ಅದು ಆಟೋಮೆಟಿಕ್ ಆಗಿ ಬಂದ್ಬಿಟ್ರೆ ಅಂದ್ರೆ ಆಗಿವತ್ತು ಅಲ್ಲಿದ್ದ ಗಿಡನೇ ಎದ್ದಳಲ್ಲ, ಅದು ಆಗಿವತ್ತು ಇಲ್ಲಿ ಬಗೆಹರಿತಪ್ಪ ಇದೆ ಅನ್ನೋದು ಸುಮ್ಮನೆ ಆಗ್ಬಿಡೋದು ಸರ್ ಅಷ್ಟೆ. ಈಗ ಟೊಮೆಟೊಗೆ ಹೋಲಿಸಿದ್ರೆ ಚೌಳಿಕಾಯಿ ಸ್ವಲ್ಪ ಬೆಲೆ ಜಾಸ್ತಿ ಇದೆ ಅಂತ? ಈಗ ಚೌಳಿಕಾಯಿ ಆಗೈತೆ ಸರ್. ಈಗ ಚೌಳಿಕಾಯಿ ಪ್ರಮಾಣ ಎಷ್ಟಿದೆ ನಿಮ್ಮಲ್ಲಿ ಈಗ, ಎಷ್ಟು ಹಾಕಿದ್ರಿ? ಸ್ವಲ್ಪ ಹಾಕಿ ಸರ್, ಒಂದು 6 ಸಲ ಹಾಕಿವಿ, 6 ಸಲಿಗೆ ನೀರು ಹಾಕತ್ತೆ, ಅಷ್ಟಕ್ಕೆ ಸಾಕ್ಬಿಡು ಏನಂತ ತಂದು ಮತ್ತೆ ಉದ್ದಕ್ಕೆ ಮಾಡಿದ್ರೆ ಅದು ನೀರು ಕೂಡ ಆಗಲ್ಲ, ಸುಮ್ಮನೆ ಯಾಕೆ ಬಿತ್ತು ಬಣ್ಣ? ಅದೇನಾದ್ರೂ ಕೈ ಹಿಡಿದಿದೆಯಾ ನಿಮಗೆ? ಅದೇನಲ್ಲ ಸರ್, ಹಿಂಗೆ ನಮ್ಮ ಹೊಟ್ಟೆ ಜನ ನಡೆಸ್ತೈತೆ ಅಷ್ಟೇ, ಒಬ್ಬರದೋದಕ್ಕಿಂತ ನಮ್ಮ ಮಗಳು ಹೆಣ್ಣು ಮಕ್ಕಳು ನಾನು ಮೂವರ ಮತ್ತೆ ಹರ್ಕಂತೀವಿ, ಮತ್ತೆ ಮರ್ಮಲ್ ಶಾಂತಿ ಇದ್ದೇನ ಹಾಕಿಬಿಡ್ತೀವಿ ಸರ್ ಅಷ್ಟು ಕುಂತ. ಈಗ ಸರ್ಕಾರ ಈ ಥರದ ನೀರಿನ ಸಮಸ್ಯೆಗಳನ್ನು ಕೊರತೆಯನ್ನು ನೀಗಿಸ್ಕೊಳ್ಳಿಕ್ಕೆ ಬೇರೆ ಬೇರೆ ಯೋಜನೆಗಳ ಥರದ ಇಂಗು ಗುಂಡಿಗಳನ್ನು ಮಾಡಿರಿ, ನೀರನ್ನು ನಿಮ್ಮಲ್ಲೇ ಶೇಖರಣೆ ಇಟ್ಕೊಳ್ಳೋಂಗೆ ಮಾಡಿರಿ, ನಿಮ್ಮ ನೆಲದಲ್ಲೇ ಅದು ಇಂಗಿಕೊಂಡು ಹೋಗೋ ಹಂಗೆ ಏನಾದರೂ ಪ್ಲ್ಯಾನ್ ಮಾಡಿರಿ, ಬದುಗಳಿಗೆ ಇದು ಮಾಡಿರಿ ಅಂತ ಹೇಳ್ತಾ ಇದ್ರಿ. ಇಂಥವೆಲ್ಲ ಮಾಡಿದ್ರಾ ನೀವೆಲ್ಲ? ಹೇಗೆ ಇವು ಒಡ್ಡುಗಳು ಹಾಕ್ಸಿದ್ದು ಸರ್? ಹಾಕ್ಸಿದ್ರಿ, ಹಾಕ್ಸಿದ್ದು ಸರ್, ಕೃಷಿ ಲಿಕ್ಕಿದಾಗ ಬಂದದ್ದು ಸರ್, ಒಡ್ಡೆಲ್ಲ ಹಾಕ್ಸಿದ್ದು ಸರ್. ಅವು ನಮ್ಮ ತೇವ್ರ ನೆಲಗಳು, ಅದ್ರಾಗ ಸ್ವಲ್ಪ ಮಳೆ ದೊಡ್ಡ ಮಳೆ ಆದ್ರೆ ಮಾತ್ರ ನಡ್ಕೊಂತಾವೆ, ಅಲ್ಪ ಸ್ವಲ್ಪ ಮಳೆ ಆದ್ರೆ ನೆನೆದಲ್ಲ ಸರ್ ಅಂತ ಭೂಮಿ, ಸ್ವಲ್ಪ ಕಲ್ಸೆಟ್ ನೆಲಗಳು ಅಂತ ನಮ್ಮವು, ಅದು ನೀರು ಆಗದ ಎಷ್ಟು ಕಾಕತ್ತೆ ಅಷ್ಟ ಮಾಡ್ಕೊಳೋದು, ಉಳಿಕಿದ್ದು ಬೀಳ್ಬಿಟ್ಟು ಬಿಡೋದು ಸರ್, ಹಂಗೆ ಮಾಡ್ಕೊಂತ ಹೊಂಟಿ ಸರ್. ಸೊ ಈಗ ನೀರಿಂದು ನಿಮ್ಮ ಬೋರ್ನಲ್ಲಿ ನೀರಿಲ್ಲ, ಇರೋ ಸ್ವಲ್ಪ ಪ್ರಮಾಣದಲ್ಲಿ ಸಹಿತ ಹೆಚ್ಚಿನಾಗೇನು ಮಾಡ್ಲಿಕ್ಕೆ ಆಗಲ್ಲ, ಆಗಲ್ಲ ಸರ್, ಆಗೋದಿಲ್ಲ, ಆಗಲ್ಲ. ಮತ್ತೆ ಮುಂದೆ ಸಹಿತ ನೀರು ಸಿಗುತ್ತೆ ಅಂತಕ್ಕಂಥ ಭರವಸೆ ನೀವು ಕಳ್ಕೊಂಡಿದ್ದೀರ ಸರ್? ಮುಂದೆ ಇದಲ್ಲದೆ ನಿಮಗೆ ಜೀವನ ನಿರ್ವಹಣೆಗೆ ಬೇರೆ ಏನು ಕೆಲಸ ಮಾಡ್ತೀರಿ? ಏನಲ್ಲ ಸರ್, ಹಿಂಗೆ ಕರ್ದರ್ದು ಕೂಲಿ ಮಾಡ್ಕೊಂತ ನೋಡ್ರಿ, ಅಡ್ಡ ಜೀವನ ಸುಖವಾಗಿರುತ್ತಪ್ಪ, ಸುಮ್ಮ ಹೊಲಗಳಾಗ ಸಾಲ ಸಂಬಂಧಿ ಅದಕ್ಕೆ ಗೊತ್ತಕೊಂಡ ಅನಿಸ್ತೈತೆ ಸರ್. ಬೇರೆ ಹೊಲದಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ, ಕರ್ದದ್ದು ಕೂಲಿ ಮಾಡಿಬಿಟ್ರ ದಿವಸ ಇನ್ನೂರ ಐವತ್ತು ಹಂಗೆ ಕೊಡ್ತಾರೆ. ಗಂಡಾಳಿಗೆ ಅಷ್ಟು, ಗಂಡಾಳಿಗೆ 250 ಕೊಡ್ತಾರೆ ಸರ್. ಹೆಣ್ಮಕ್ಳಿಗೆ 130 ತನಕ ಕೊಡ್ತಾರೆ ಸರ್. ನಾವು ಹಂಗೆ ಮಾಡ್ಕೊಂಡು ಹೋಗೋಣ ಅಂತ. ಎಲ್ಲೆಲ್ಲಿ ಹೋಗ್ತೀರಿ ಕೆಲಸಕ್ಕೆಲ್ಲ ನೀವು? ಯಾರನ್ನ ಕರಿ ಸರ್, ಕೂಲಿ ಮಾಡೋರು ಬರ್ತೇನಪ್ಪ ನೀನು ಅದು ಕೆಲಸ ಮಾಡೋಕಂದ್ರೆ ಬರ್ತ್ ನಡಿಯಪ್ಪ ಅಣ್ಣ ಸರ್. ಅಲ್ಲ, ನೀವು ಈ ಥರದ ಕೆಲಸನಾದರೂ ನಿಮ್ಮ ಸುತ್ತಮುತ್ತಲ ಇದೆಯಾ ಅಥವಾ ತುಂಬ ದೂರ ಹೋಗ್ಬೇಕಾ? ಇಲ್ಲ ಸರ್, ನಮ್ಮ ಕೆಲವು ಕಡೆಗೆ ಈಗ ಮರಿಯಮ್ನಳ್ಳಿ ಮತ್ತು ಹಗರಿಬೊಮ್ಮನಳ್ಳಿ ಭಾಗದಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾರೆ. ಅವರಿಗೆ ಲೇಬರ್ನ ಬೇರೆ ಬೇರೆ ಕಡೆಯಿಂದ ಕರ್ಕೊಂಡು ಬರ್ತಾರೆ. ಆ ಥರ ನೀವೇನಾರು ಹಂಗೆ ದೂರ ದೂರ ಹೋಗ್ತೀರಾ? ಇಲ್ಲ ಸರ್, ಹಂಗೆ ನಮ್ಮೂರಾಗ ಇದ್ರೆ ಹೋಗೋದ. ಈಗ ಒಂದು 3 ದಿನ ಬಿಡುರ್ತೀವಿ ಸರ್ ನಾವು ಹೊಲಗಳಾಗ. ಈಗ ಹೊಲ್ದಾಗ ನಮ್ಮ ಕೆಲಸ ಮಾಡ್ಕೊಳೋದ, ನಮ್ಮ ಕೆಲಸ ಇವತ್ತು ಬಿಡು ಐತಪ್ಪ, ಇವತ್ತು ಖಾಲಿ ಇದೀವಿ ಅಂತಂದ್ರೆ ಯಾರು ಇನ್ನೊಬ್ರು ಊರಾಗ ಯಾರನ್ನ ಕರೆದ್ರೆ ಇವತ್ತು ಬರ್ತೇನಪ್ಪ ಕೆಲ್ಸಕಂದ್ರೆ ಹೂವ ನಡೆಯಪ್ಪ ಅಣ್ಣ. ಹಿಂಗೆ ಮಾಡ್ಕೊಂಡು ಹೋಗಿ ಸರ್. ಈಗ 1 ಎಕರೆ ಭೂಮಿಯನ್ನು ನೀವೊಂದೇ ನೋಡ್ಲಿಕ್ಕಾಗಲ್ಲ, ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಮಕ್ಕಳು ಎಲ್ಲರೂ ತೊಡಕೊಳ್ಬೇಕಾಗ್ತದೆ. ನಿಮ್ಮ ಎಲ್ಲರೂ ಕೆಲಸ ಹೇಗೆ ಮಾಡ್ತೀರಿ, ಎಲ್ಲರೂ ಓದ್ತೀರಾ ಅಥವಾ ಹೇಗೆ? ಇಲ್ಲ ಸರ್, ನಾವಿಬ್ಬಳು ಗಂಡೆ ಅಂತ ಅಷ್ಟೇ ಹೋಗ್ತೀವಿ ಸರ್ ಹೊಲದಾಗ, ಡೈಲಿ ನಾವು ಇರ್ತೀವಿ. ತರಕಾರಿ ಬಾರಿ ಹೋದ್ರ ಹೋಗ್ಬೇಕು ಸರ್, ನೀರು ಕಟ್ಟಕ್ಕಂತ ಮತ್ತೆ ಸಣ್ಣ ನೀರ ಮತ್ತೆ ಕಟ್ಲಕ್ಕೆ ಹೋಗಲೇಬೇಕು. ಇವತ್ತು ಬಿಟ್ಟರೆ ಸುಮ್ಮನೆ ಮೆತ್ತಲ್ರೆ ಅದು ಬಿಟ್ಟು ಗುಂಡಿ ಕುಡ್ಕೊಂಬಿಡತ್ತೆ ಅಣ್ಣ. ಅದು ಮತ್ತೆ ಅದು ದಿವಸ ಆಗಲಿ ತಡಿಯಪ್ಪ, 4 ಸಾಲ ಇರಲಿ ಹೋಗಿ ಕಟ್ಟಿ ಬಂದ್ಬಿಡೋಣ ಅಂದ್ರೆ ಹೋಗಿ ಕಟ್ಟಿ ಬಂದ್ಬಿಡೋ ಸರ್. ಒಬ್ರು ಡೈಲಿ ಬೇಕಾಕರ್ ಸರ್ ಅಲ್ಲಿ ಅಲ್ಲಿ ನಿರಂತರ ಒಬ್ರು ಬೇಕು ಬೇಕು. ನಿಮ್ಮ ಮನೆಯವ್ರು ಇರ್ತಾರೆ? ಮನೆಯವ್ರು ಇರ್ತೀವಿ ಸರ್. ನಿಮ್ಮ ಹೆಣ್ಮಕ್ಳು ಇರ್ತಾರೆ? ನಮ್ಮ ಹೆಣ್ಮಕ್ಳು ಇರ್ತಾರೆ, ಅಲ್ಲ ನಾನು ಇರ್ತೀನಿ ಸರ್. ಎಷ್ಟು ಜನ ಮಕ್ಕಳು ನಿಮ್ಗೆ? 3 ಸರ್. 3 ಗಂಡು ಮಕ್ಕಳು ಎಷ್ಟು? 2 ಸರ್. ಚಿಕ್ಕವ್ರು ಇದ್ರ ದೊಡ್ಡವ್ರಿದ್ದಾರೆ? ಒಬ್ಬ ದೊಡ್ಡಣ್ಣದನ್ ಸರ್, 9 ಕ್ಲಾಸ್ ಓದ್ತಾನೆ ಸರ್, ಒಬ್ಬ 6 ಕ್ಲಾಸ್ ಓದ್ತಾನೆ. ಮಗಳು? ಮಗಳು 9 ಕ್ಲಾಸ್ ಓದ್ತಾನೆ ಸರ್. ಬಿಡಿಸಿದ್ದೀವಿ. ಬಿಡಿಸಿದಿರಿ? ನೀವೇ ಬಿಡಿಸ್ಬಿಟ್ರೆ ಹಾಕಿ ಬಿಟ್ಲ? ತಾನಾಗ ಬಿಟ್ರ ಸರ್. ಹೋಗಿ ಬಂದ ನಮ್ಮವ್ ಏನು ಮಾಡ್ತಾಳ, ನನಗೆ ರಾಡಿ ತಂದು ಕೊಟ್ಬಿಡಪ್ಪ, ನಾನು ಇಲ್ಲ ರಾಡಿ ಹೊಲ್ಕಂದಿರ್ತು ಮನ್ಯಾಗ ಅಂದ್ಲ. ಮಾಡವ ನೀನು ಈ ಮಗಳು ಮನೆ ಕೆಲಸ ಮತ್ತೆ ಮಾಡಿಕೊಂಡು ಹೊಲದ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಓಕೆ ಸರ್. ಈಗ ಮುಂದೆ ಈಗ ನೆಕ್ಸ್ಟ್ ಮಳೆಗಾಲ ಬರುತ್ತೆ ಅಂತ ಇಟ್ಕೊಳ್ಳಿ. ಮಳೆಗಾಲಕ್ಕೆ ಏನು ಆರಂಭದಲ್ಲಿ ನಿಮ್ಮ ಭಾಗದಲ್ಲಿ ಯಾವ ಬೆಳೆಗಳನ್ನು ಬೆಳೆದ್ರೆ ಸೂಕ್ತ, ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗ್ತದೆ ಅಷ್ಟರಲ್ಲೇ ನಾವು ಏನು ಬೆಳ್ಕೊಂಡ್ರೆ ಸೂಕ್ತ ಅಂತ ಯೋಚನೆ ಮಾಡ್ತೀವಿ? ಏನಲ್ಲ ಸರ್, ಖರ್ಚಲ್ದು ಮಾಡ್ಕೊಂಬಿಡಕ್ಕೆ ಈಗ ಚಜ್ಜಿ ಪಜ್ಜಿ ಬಿತ್ತಬೇಕು, ಹೋಗ್ಬಿಡಕ್ಕೆ ಕೊಟ್ರ ಸಿವ ಅನ್ಬೇಕು, ಕೊಳ್ಳಲ್ದ್ರೆ ನೀನಪ್ಪ ಅಣ್ಣದಂತ ಕೈ ಮುಗಿದು ಬಿತ್ತಿ ಬಂದ್ಬಿಡೋದಾಟ. ಅದಾಗ ಬಂದ್ರೆ ಪುಣ್ಯದ ಫಲ ಅನ್ಬೇಕು, ಹೋದ್ರೆ ಏನು ನಾವೇನು ಮನುಷ್ಯರು ಕೆಡಿಸಿಲ್ಬಿಡಪ್ಪ ದೇವ್ರ ಪರಮಾತ್ಮ ಮ್ಯಾಗಳಣ, ಮಳೆ ಬಂದ್ರೆ 4 ಕಾಳು ಬೆಳ್ಕಂತಿದ್ದೇವೆ ಅನ್ಬೇಕು, ಸುಮ್ಮರು ಹೋಗಿ ಸರ್ ಅಷ್ಟೆಲ್ಲರೂ ಅದು ಕೂಡ ಲಾಸ್ ಅನ್ಬೇಕು ಬಂದ್ಬಿಡೋಕೆ ಅಷ್ಟೇ, ನಮ್ಮಲ್ಲ ನಾವು ಲಾಸ್ ಮಾಡ್ಕೊಂಡು ಬಿಡುತ್ತೆ. ಈಗ ನಿಮ್ಮ ಅಣ್ಣತಮ್ಮದ್ರೆ ಯಾರು ಕೃಷಿ ಮಾಡೋದು ಬಿಟ್ಬಿಟ್ರ ಹೇಗೆ? ಅವರು ಮಾಡ್ತಾರೆ ಸರ್. ಮಾಡ್ತಾರೆ ಬ್ಯಾರ್ಯರ್ ಹೊಲಗಳು ಹಿಡ್ಕ ನೀರಿದ್ದಾರ ಹೊಲ ಹಿಡ್ಕ ನೀರಿದ್ದಾರ ಹೊಲ. ಹಿಂಗೇನು ಪ್ರಯತ್ನ ಮಾಡಿದ್ರ? ಇಲ್ಲ ಸರ್, ನಾನು ಇನ್ನೊಬ್ರು ಹೊಲ್ದಾಗ ಮಾಡೋಕೆ ಇಷ್ಟಪಡೋದಿಲ್ಲ. ನೀರಿರೋ ಕಡೆ ತಗೋಬೋದಲ್ಲ, ಲೀಸ್ ತೊಗೊಂಡು ಮಾಡುವ ಆ ಥರ ಇಷ್ಟಪಡೋದಲ್ಲ ಸರ್. ಯಾಕೆ? ನಮ್ಮ ಭೂಮಿ ಇದ್ದೆ ನಾವು ಇನ್ನೊಬ್ರು ಹೊಲ. ನೀರಿನ ಸಮಸ್ಯೆ ಇದೆಯಲ್ಲ ನಿಮಗೆ? ಇವತ್ತಲ್ಲಿ ನಾಳೆ ಹಂಗ ಬೀಳ್ತಾಳೆ ನಮಗೆ ಅಂದನ ದಾಣಿಗೆ ತಲೆ ಬಂದು. ಅದನ್ನೇ ಬೇರೆ ಕಡೆ ನೀರಿರೋ ಕಡೆ ಭೂಮಿ ಲೀಸ್ ತೊಗೊಂಡು ಒಂದಿಷ್ಟು ಒಳ್ಳೆ ಬೆಳೆ ತೆಗೆದುಕೊಂಡು ಏನಾದರೂ ಮಾಡ್ಬೋದಲ್ಲ. ನಮ್ಮ ಅಣ್ಣರವರೆಲ್ಲ ಮತ್ತೆ ಅಲ್ಲಿ ಬೇರೆ ಹಿಡ್ಕಂದ್ರೆ ಸರ್ ಅಕ್ಕಪಕ್ಕ, ನನಗೆ ಕೂಡ ಕಳೆದ್ರು ಮತ್ತೆ ನೀನೊಂದು ಎಕರೆ ಮಾಡ್ತೇನಪ್ಪ ಅಂತಂದ, ನಾನು ಮಾಡಲ್ಲಪ್ಪ ನೀವು ಮಾಡಿಕೇರಿ, ನಾ ಕರ್ದ್ರದ್ದು ಕೂಲಿ ಮಾಡಿಬಿಡ್ತೀನಿ. ಈಗ ನೀರು ಕೊಡಲ್ಲ ಸರ್, ನಾವೇ ಮಾಡ್ತೀವಪ್ಪ ಮನೆಯವ್ರ ಅಂತಾರೆ. ನಮ್ಮದೇ ಒಂದು 3 ಎಕರೆ ನೀರು ಇರ್ತೈತೆ, ಇದ್ರಾಗ ಮಾಡ್ಕೊಂಡ್ ಬಿಡೋಣ ಸಾಕು, ನಾ ಇಬ್ರು ಗಂಡೆ ಅಂತ ಇಬ್ರು ಮಕ್ಕಳಲ್ಲ ಸಪ್ ಸದ್ಯ ಹಾಕಿ ನಾನು ಇದನ್ನ ಒತ್ಕೊಂಡು ಮಾಡ್ಕೊಂಡು ಏನೋ ಜೀವನ ಮಾಡೋಣ ಅಂತ. ಈಗ ನೋಡಿ, ಭೂಮಿ ಚಿಕ್ಕದು, ನೀರು ಕಡಿಮೆ, ಕುಟುಂಬದಲ್ಲಿ ಗಂಡ ಹೆಂಡತಿ 3 ಮಕ್ಕಳು, ಮುಂದಿನ ಅವರಿಗೂ ಸಹಿತ ಕುಟುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕಂದ್ರೆ ಬೇರೆ ಏನಾದರೂ ವ್ಯಾಪಾರ ವ್ಯವಹಾರ ಹಿಂಗೇನಾದ್ರು ಮಾಡ್ಬೇಕಂತ ಏನಾರು ಆಲೋಚನೆ ಮಾಡಿದ್ರೆ? ಮತ್ತೆ ಹಿಂಗ ಸರ್, ತರಕಾರಿ ಸೊಸಲ್ ಸೊಸಲ್ ಬೆಳ್ಕಂದ ರೇಟ್ ಸಿಕ್ಬಿಟ್ನಪ್ಪ ಅಂದ್ರೆ ನಾವು ಏನೋ ಒಂದು ಸಾಲ ಸಂಬಂಧ ಕಟ್ಟಿಗೆಬೋದಲ್ಲ, ಇವತ್ತು ಏರ್ತೈತಿ ಇವತ್ತು ಬೀಳ್ತೈತಿ ಮಾರ್ಕೆಟ್ ಹೇಳಕ್ಕೆ ಕೇಳ್ಬರಾಗಿಲ್ಲ ಅಂತಂದು ಹಿಂಗೆ ಮತ್ತೆ ತರಕಾರಿ ನಮ್ಮೊಂದು ಸ್ವಲ್ಪ ತಾಂದಾಗಿರ್ತೀವಿ ಸರ್ ಸದ್ಯಕ್ಕೆ. ಅಲ್ಲಿ ಯಾರನ್ನ ಬಾಕ್ಸ್ ಗೈಡ್ಲೆ ಕೊಡಕ್ಕೆ ಬಂದಿರ್ತಾರೆ, 150 ಬಾಕ್ಸ್ 200 ಬಾಕ್ಸ್ ಅಂತ ಕೊಡ್ತಾರೆ, ಅದ್ರಾಗ ತಗೊಂಡು ನಮ್ಮ ವಿಷಯ ಎಲ್ಲ ಕಲಿಟ್ಕೊಂಡು ಇಬ್ಬರು ಗಡ್ಡೆ ಐತಿ ಮಾರ್ತೀವಿ ಸರ್. ನೀವೇ ವ್ಯಾಪಾರ ಮಾಡ್ತೀವಿ? ನಾವೇ ವ್ಯಾಪಾರ ಮಾಡ್ತೀವಿ. ಅದು ಸ್ವಲ್ಪ ನಿಮಗೆ ಜೀವನಕ್ಕೆ ಅನುಕೂಲ? ಅದ ಸ್ವಲ್ಪ ಜೀವನಕ್ಕೆ ಸರ್, ನಾವು ಕುಂತ ಮಾರಿ ಉಳಿತೈತೆ ಅಲ್ಲ. ಇದನ್ನ ನೀವು ನಿರಂತರ ಮಾಡ್ತಾ ಇದ್ರೆ ಹಿಂಗೆ ಈಗ ಮಾಡ್ತಾ ಇದೀವಿ ಸರ್. ಈ ಸಂತೆಗಳಿಗೆ ನಮ್ಮ ಮರಮಳಿ ಸಂತೆ ಅಷ್ಟೇ ಅಷ್ಟೇ ಸರ್, ಬೇರೆ ಯಾರು ಮಾಲ್ ಬರ್ತೆ ನೀವು ತಗೊಳ್ತೀರಿ, ನೀವೇ ವ್ಯಾಪಾರ ಮಾಡ್ತೀವಿ, ಹಂಗೆ ಮಾಡಿ ಲಾಭ ಸಿಗುತ್ತೆ ಅದ್ರಲ್ಲಿ? ಲಾಭ ಸಿಗುತ್ತೆ. ಒಳ್ಳೆಯದು ಪ್ರಕಾಶ್ ಅವರೇ, 1 ಎಕರೆ ಭೂಮಿಯಲ್ಲಿ ನೀರಿನ ಕೊರತೆ ಇದೆ, ಮಳೆನೂ ಸರಿಯಾಗಿ ಆಗ್ತಾ ಇಲ್ಲ, ಈ ಸಮಸ್ಯೆಗಳ ನಡುವೆ ಇರೋ ಒಂದು ತುಂಡು ಭೂಮಿಯೊಳಗೆ ಇರುವ ಅಲ್ಪ ಪ್ರಮಾಣದ ನೀರಿನಲ್ಲಿ ತರಕಾರಿ ಬೆಳೆಗಳನ್ನು ಬೆಳ್ಕೊಳ್ತಾ ಇವತ್ತೆಲ್ಲ ಒಂದು ದಿನ ನಮಗೆ ಒಳ್ಳೆ ಬೆಲೆ ಬರ್ತದೆ ಈ ಬೆಳೆಗಳಿಗೆ, ಒಂದಿಷ್ಟು ಸುಧಾರಿಸ್ಕೊಳ್ಬೋದು ಅನ್ನತಕ್ಕಂಥ ಆಶಾವಾದವನ್ನು ಇಟ್ಕೊಂಡಿದ್ದೀರಿ. ಮತ್ತು ಬೇರೆ ಬೇರೆ ಸಂದರ್ಭದಲ್ಲೂ ಸಹಿತ ಬೇರೆ ಕಡೆಯಿಂದ ಬಂದಿರೋ ತರಕಾರಿಗಳನ್ನು ತೆಗೆದುಕೊಂಡು ಮಾರಾಟ ಮಾಡ್ತಾ ಒಂದಿಷ್ಟು ನಿಮ್ಮ ಜೀವನವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗಿದ್ದೀರಿ. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಜೀವನ ಸುಧಾರಣೆಯಾಗಲಿ ಮತ್ತು ನಿಮ್ಮ ಕೃಷಿ ವ್ಯವಸ್ಥೆ ಒಳಗಡೆಗೂ ಸ್ವಲ್ಪ ಸುಧಾರಣೆಯನ್ನು ಕಾಣಲಿ ಅಂತ ಆಶಿಸ್ತಾ ನಮ್ಮ ಈ ಕಾರ್ಯಕ್ರಮದಲ್ಲೇ ಪಾಲ್ಗೊಂಡು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರೇ, ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತರಕಾರಿ ಕೃಷಿ ಕುರಿತು ಶ್ರೀ ಪ್ರಕಾಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರವರು. ಇದೀಗ ಕೇಳಿ ಹವಾಮಾನ ವರದಿ ಶಾಂತಪ್ಪ ದುತ್ತರಗಾಯಿ ಅವರಿಂದ. ರೈತ ಬಾಂಧವರೇ, ನಾವು ಹಿಂಗಾರಿನ ಒಂದು ಹಂಗಾಮಿನಲ್ಲಿದ್ದೇವೆ. ತಿಂಗಳಿಂದ ಹಿಡಿದು ಯಾವುದೇ ಒಂದು ಮಳೆ ಬರ್ತಾ ಇಲ್ಲ. ಹಿಂಗಾರಿನ ಬೆಳೆಗಳಿಗೆ ಅನಾನುಕೂಲವಾಗ್ತಾ ಇದೆ. ಹಾಗೇನೆ ನಮ್ಮ ಮುಂದಿನ ಒಂದು 15 ದಿವಸದ ಒಂದು ಹವಾಮಾನದ ಮುನ್ಸೂಚನೆ ನೋಡೋದಾದ್ರೆ ಇನ್ನೂ ಒಂದು ವಾರ ಯಾವುದೇ ಮಳೆ ಬರುವ ಒಂದು ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಕಡಿಮೆ ಉಷ್ಣಾಂಶ ಸುಮಾರು 16-17 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಒಂದು ಸಾಧ್ಯತೆಗಳಿದ್ದಾವೆ. ಸೊ ಈ ಒಂದು ಹವಾಮಾನದ ಮುನ್ಸೂಚನೆಯನ್ನು ಇಟ್ಟುಕೊಂಡು ಒಂದಿಷ್ಟು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕಾಗುತ್ತೆ. ರೈತ ಬಾಂಧವರು, ಈಗ ಆಲ್ರೆಡಿ ಹಿಂಗಾರಿನ ಹಂಗಾಮಿನಲ್ಲಿ ಕಡಲೆ, ಜೋಳ, ಸೂರ್ಯಕಾಂತಿ ಈ ತರ ಎಲ್ಲ ಒಂದು ಬೆಳೆಗಳು ಇದಾವೆ. ಈ ಒಂದು ಬೆಳೆಗಳಿಗೆ ನಮಗೆ ತೇವಾಂಶದ ಕೊರತೆ ಎದ್ದು ಕಾಣ್ತಾ ಇದೆ. ಹಾಗೇನೆ ಈ ಮಣ್ಣಿನಲ್ಲಿರುವ ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವ ಹಾಗೆ ನಾವು ಇಂಟರ್ ಕಲ್ಟಿವೇಷನ್ ಅಂದ್ರೆ ಅಂತರ ಬೇಸಾಯ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ. ಹಾಗೇನೆ ನಮ್ಮ ಹೊಲದಲ್ಲಿರುವ ಕಸವನ್ನ ತಗೊಂಡು ಈ ಬೆಳೆಗಳಲ್ಲಿ ಕಸದ ಹೊದಿಕೆಯಾಗಿ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತಂದ್ರೆ ನಮ್ಮ ಮಣ್ಣಿನಲ್ಲಿರುವ ತೇವಾಂಶ ಗಾಳಿಗೆ ಅಥವಾ ಬಿಸಿಲಿಗೆ ಆವಿಯಾಗಿ ಹೋಗದೆ ಮಣ್ಣಿನಲ್ಲೇ ಇರುತ್ತೆ. ಹಾಗೇನೆ ಆ ಒಂದು ಕಸದ ಹೊದಿಕೆ ಮುಂದಿನ ಒಂದು ಬೆಳೆಗಳಿಗೆ ನಮಗೆ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ತಮ್ಮ ಹೊಲದಲ್ಲಿರುವ ಕಸಗಳನ್ನ ಸುಡಬೇಡ್ರಿ, ಸುಡದೇನೆ ಈ ತರ ಕಸದ ಹೊದಿಕೆಯಾಗಿ ಉಪಯೋಗ ಮಾಡ್ಕೊಳ್ರಿ. ಹಾಗೇನೆ ನಾವು ಕಂಪೋಸ್ಟ್ ಗೊಬ್ಬರಗಳನ್ನ ತಯಾರು ಮಾಡ್ಕೊಳಕ್ಕೆ ಉಪಯೋಗ ಮಾಡ್ಕೋಬೇಕು. ಈಗ ಕಡಲೆ ಬೆಳೆಯು ಸುಮಾರು 1.5 ತಿಂಗಳದ ಒಂದು ಬೆಳೆ ಇದೆ. ಸೊ ಈ ಬೆಳೆಯಲ್ಲಿ ನಾವು ಹೂವಾಡುವ ಒಂದು ಹಂತದಲ್ಲಿ ಏನ್ ಮಾಡ್ಬೇಕಂತಂದ್ರೆ ಚಿಕ್ಪಿ ಮ್ಯಾಜಿಕ್ ಅಂತ ಹೇಳ್ತೀವಿ. ಸೊ ಇದು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಅಭಿವೃದ್ಧಿಪಡಿಸಿದ್ದಾರೆ. ಸೊ ಈ ಒಂದು ಚಿಕ್ಪಿ ಮ್ಯಾಜಿಕ್ ಅನ್ನ 7.5 ಗ್ರಾಂ 1 ಲೀಟರ್ ನೀರಿನಲ್ಲಿ ಬೆರೆಸಿ ತಾವು ಸಿಂಪರಣೆ ಮಾಡ್ಬೇಕು. ಇದೆಲ್ಲಪ್ಪ ಅಂತಂದ್ರೆ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈ ಕಂಟೆನಾಲ್ ಅಂತ ಹೇಳ್ತೀವಿ. ಸೊ ಇದರ ಒಂದು ಮಿಶ್ರಣ ಮಾಡಿ ಸಿಂಪಡಿಸ್ಬೇಕು. ಈ ರೀತಿ ಸಿಂಪರಣೆಯನ್ನ ನಾವು 15 ದಿವಸದ ನಂತರ ಮತ್ತೊಂದ್ಸಲ ಸಿಂಪರಣೆ ಮಾಡಿದ್ರೆ ನಮ್ಗೆ ಒಳ್ಳೆ ಇಳುವರಿ ಬರಲು ಸಹಾಯವಾಗುತ್ತೆ. ಸಡನ್ ಆಗಿ ಸ್ವಲ್ಪ ಚಳಿ ಜಾಸ್ತಿ ಆಗಿಬಿಡ್ತಪ್ಪ ಅಂದ್ರೆ ಏನಾಗುತ್ತವೆ, ಸಣ್ಣ ಸಣ್ಣ ಕಾಯಿ ಮತ್ತು ಹೂ ಉದುರುವ ಒಂದು ಸಾಧ್ಯತೆಗಳಿರ್ತವೆ. ಇದಕ್ಕಾಗಿ ನಾವು ನ್ಯಾಪ್ತಲಿನ್ ಎಸ್ಟಿಕ್ ಎಸಿಡ್ ಅಂತ ಹೇಳ್ತೀವಿ ಮತ್ತು ಮಾರ್ಕೆಟ್ ನಲ್ಲಿ ಪ್ಲಾನ್ ಆಫ್ ಫಿಕ್ಸ್ ಅಂತ ಒಂದು ಕೆಮಿಕಲ್ ಸಿಗುತ್ತೆ. ಸೊ ಇದರ ಒಂದು ಸಿಂಪರಣೆಯನ್ನ ತಾವು ಮಾಡ್ಬೇಕಾಗತ್ತೆ. ಅದೆಷ್ಟಪ್ಪ ಅಂತಂದ್ರೆ 2 ಮಿಲಿಲೀಟರ್ ಪ್ರತಿ 100 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡ್ಬೇಕು. ಈ ಸಿಂಪರಣೆ ಮಾಡಬಹುದು ಒಂದು ಜಾಗ್ರತೆ ಏನಪ್ಪ ಅಂತಂದ್ರೆ ಜಾಸ್ತಿ ಡೋಸ್ ಹಾಕಿದ್ರೆ ನಮಗೆ ಉಲ್ಟಾ ರಿಯಾಕ್ಷನ್ ಆಗುತ್ತೆ, ಅಂದ್ರೆ ಜಾಸ್ತಿ ಹೂವು ಕಾಯಿಗಳನ್ನ ಉದುರುವ ಸಾಧ್ಯತೆಗಳಿರ್ತವೆ. ಸೊ ಅದಕ್ಕೆ ಸರಿಯಾಗಿ 2 ಮಿಲಿಲೀಟರ್ 100 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡ್ಬೇಕಾಗತ್ತೆ. ಹಾಗೇನೆ ಕಡಲೆಯಲ್ಲಿ ಇನ್ನೊಂದೇನೋ ಆಪರೇಷನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ತುತ್ತ ತುದಿ ಏನಿರುತ್ತಲ್ಲ ಅದರಲ್ಲಿ ಕುಡಿ ಚೂಟುವುದಂತ ಹೇಳ್ತೀವಿ. ಸೊ ಈ ರೀತಿ ಕುಡಿ ಚೂಟುವುದರಿಂದ ಹೆಚ್ಚಿನ ಪೊಂಗಲಗಳನ್ನ ಒಡೆದು ನಮಗೆ ಇಳುವರಿ ಬರಲು ಸಹಾಯವಾಗುತ್ತೆ. ಮತ್ತೆ ಈಗ ಹತ್ತಿ ಆಗಲಿ ತೊಗರಿ ಬೆಳೆ ಆಲ್ರೆಡಿ ಒಂದು ರಾಶಿ ಆಗಿದಾವೆ. ಸೊ ಇನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯವನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು. ಯಾಕಂದ್ರೆ ನಮಗೆ ಮುಂದಿನ ವಾರದಲ್ಲೇ ಮಳೆ ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ. ಹಾಗೇನೆ ಈ ರಾಶಿ ಮಾಡಿದ್ಮೇಲೆ ಅದರಿಂದ ಬರುವ ಕಸಕಡ್ಡಿಗಳನ್ನ ನಾವು ಸುಡಬಾರದು. ಸೊ ಅವನ್ನ ಸಂಗ್ರಹಿಸಿಕೊಂಡು ನಾವು ಏನ್ ಮಾಡ್ಬೇಕಂದ್ರೆ ಗೊಬ್ಬರಗಳನ್ನ ತಯಾರಿಸ್ಲಿಕ್ಕೆ ಉಪಯೋಗ ಮಾಡಬೇಕಾಗತ್ತೆ. ಹಾಗೆ ಹಿಂಗಾರಿನ ಜೋಳಕ್ಕೆ ನಾವು ಬರುವುದಾದ್ರೆ ಅಲ್ಲಿಯೂ ಸಹ ಸುಮಾರು 35 ದಿವಸದ ಒಂದು ಹಿಂಗಾರಿನ ಜೋಳ ಇತ್ತಪ್ಪ ಅಂತಂದ್ರೆ ಅಂದ್ರೆ ತೆನೆ ಬರುವ ಹಂತದಲ್ಲಿ ನಾವು ಪಂಚಗವ್ಯವನ್ನ ಸಿಂಪಡಿಸಬೇಕಾಗತ್ತೆ. ಅದು ಎಷ್ಟಂದ್ರೆ 3%. ಸೇಮ್ ನಾವು ಹಿಂಗಾರಿ ಜೋಳದಲ್ಲಿ ಸಹ ಒಂದು ತೇವಾಂಶದ ಕೊರತೆಯನ್ನ ಕಾಣ್ತಾ ಇದ್ದೀವಿ. ಅದಕ್ಕಾಗಿ ನಾವು ಅಲ್ಲಿ ಏನ್ ಮಾಡ್ಬೇಕಂದ್ರೆ 12-15 ದಿವಸದ ಒಂದು ಅಂತರದಲ್ಲಿ ಅಂತರ ಬೇಸಾಯ ಕ್ರಮಗಳನ್ನ ಕೈಗೊಂಡು ಮಣ್ಣಲ್ಲಿರುವ ತೇವಾಂಶವನ್ನ ಜೋಳದ ಬೆಳೆಗೆ ಅನುಕೂಲವಾಗುವ ಹಾಗೆ ಮಾಡ್ಬೇಕಾಗತ್ತೆ. ಜೋಳದಲ್ಲಿ ಸುಳಿ ನೊಣ ಬರ್ತಾ ಇರುತ್ತೆ. ಸೊ ಈ ಒಂದು ಸುಳಿ ನೊಣದ ಹತೋಟಿಗಾಗಿ ನಾವು 2 ಮಿಲಿಲೀಟರ್ ಪ್ರೊಫೆನಾಫಾಸ್ ಅಂತ ಹೇಳ್ತೀವಿ, ಅದು 50 EC ರೂಪದಲ್ಲಿ ಸಿಗುತ್ತೆ, ಇಲ್ಲಾಂದ್ರೆ 2 ml ಕ್ಲೋರೋಪೈರಿಫಾಸ್. ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದ್ರೆ ಇದರ ಒಂದು ಹತೋಟಿಯು ಸಹ ಮಾಡಬಹುದು. ಇದೇ ಸಿಂಪರಣೆಯನ್ನು ನಾವು ಮತ್ತೊಂದು ಸಲ ರಿಪೀಟ್ ಮಾಡಬೇಕಾಗುತ್ತೆ, ಅಂದ್ರೆ 15 ದಿವಸದ ಅಂತರದಲ್ಲಿ 2 ಸಲ ಮಾಡಬೇಕು. ಸೊ ಈ ರೀತಿ ಮಾಡೋದ್ರಿಂದ ಕೀಟದ ಹಾವಳಿನ ನಾವು ತಡೆಗಟ್ಟಬಹುದು. ಹಾಗೇನೆ ಶೇಂಗಾ ಒಂದು ಆಲ್ರೆಡಿ ರಾಶಿ ಮಾಡಿದಿರ, ಅವು ಚೆನ್ನಾಗಿ ಒಣಸಬೇಕಾಗತ್ತೆ. ಈಗ ಬಿಸಿಲಿನಲ್ಲಿ ಶೇಖರಿಸಿ ಇಡುವ ಮೊದಲು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿದ್ರೆ ಅದಕ್ಕೆ ಕೀಟ ಅಥವಾ ರೋಗ ಹತ್ತುವುದನ್ನ ನಾವು ತಡೆಗಟ್ಟಬಹುದು. ಹಿಂಗಾರಿನ ಒಂದು ಸೂರ್ಯಕಾಂತಿಯಲ್ಲಿ ಅಲ್ಟರ್ನೇರಿ ಅಂಗಮಾರಿ ರೋಗ ಈ ತರ ಏನಾದ್ರು ಕಂಡು ಬಂತಪ್ಪ ಅಂತಂದ್ರೆ ನಾವು ಅದಕ್ಕೆ 2 ಗ್ರಾಂ ಮ್ಯಾಂಕೋಜಬ್ ಅಥವಾ 1 ml ಹೆಕ್ಸಾಕೋನೋಜಲ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಕಡಿಮೆ ಉಷ್ಣಾಂಶದಲ್ಲಿ ಏನಾಗುತ್ತೆ, ಬೂದಿ ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ. ಸೊ ಅದಕ್ಕಾಗಿ 1 ml ಡೈಫೆನ್ಕೋನೋಜಲ್ ಅಂತ ಹೇಳ್ತೀವಿ. ಇಲ್ಲಪ್ಪ ಅಂತಂದ್ರೆ 0.5 ಗ್ರಾಂ ಮೈಕ್ಲೋಬ್ಯೂಟನಿಲ್ ಅನ್ನ ನಾವು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಅದೇ ಬೇಸಿಗೆಯ ಒಂದು ಸೂರ್ಯಕಾಂತಿನೂ ಸಹ ಬಿತ್ತಾ ಇರ್ತಾರೆ ರೈತ ಬಾಂಧವರು. ಸೂರ್ಯಕಾಂತಿ ಬಿತ್ತುವ ಸಮಯದಲ್ಲಿ ನಾವು 4 kg ಸತುವಿನ ಸಲ್ಫೇಟ್ ಬಳಸಿದ್ರೆ ನಮಗೆ ಒಳ್ಳೆ ಇಳುವರಿ ಬರಲು ಸಹಾಯವಾಗ್ತೈತೆ. ಹಾಗೇನೆ ಭತ್ತದಲ್ಲಿ ಆಲ್ರೆಡಿ ಕಟಾವು ಆಗಿದಾವೆ, ಇನ್ನು ಕಟಾವು ಮಾಡೋರಿದ್ರೆ ತಾವು ಮುಂದುವರಿಸಿಕೊಂಡು ಹೋಗ್ಬೋದು. ಮತ್ತೀಗ ಕೆಲವೊಂದ್ ಕಡೆ ನಾಟಿಯು ಸಹ ಮಾಡ್ತಾ ಇದ್ದಾರೆ. ಕೆಲವೊಂದು ಭತ್ತದ ಗದ್ದೆಗಳಲ್ಲಿ ಕಟಾವು ಆದ್ಮೇಲೆ ಭತ್ತ ತೆಗೆದುಕೊಳ್ಳದೇ ಇರುವ ಒಂದು ಹಂತದಲ್ಲಿ ನಾವು ಏನ್ ಮಾಡ್ಬೇಕಂತಂದ್ರೆ ಆ ಭತ್ತದ ಗದ್ದೆಯಲ್ಲಿನ ತೇವಾಂಶ ಮತ್ತು ಪೋಷಕಾಂಶಗಳನ್ನ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಳಕ್ಕೆ ಸಾಸಿವೆ ಬೆಳೆಯನ್ನ ಬೆಳೆಯಬಹುದು. ಸಾಸಿವೆ ಬೆಳೆ ಆಗ್ಲಿ ಅಥವಾ ಇತರ ಯಾವುದೇ ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳೆದ್ರೆ ಇನ್ನು ಲಾಭನೂ ಆಗುತ್ತೆ, ಮತ್ತೆ ಮತ್ತೆ ಮುಂದಿನ ಒಂದು ಬೆಳೆಗೆ ನಮ್ಗೆ ಏನಾಗುತ್ತೆ ಅಲ್ಲಿ ನಾವು ಸಾರ್ವಜನಿಕದ ಸ್ಥಿರೀಕರಣವನ್ನು ಮಾಡ್ತವೆ ಈ ದ್ವಿದಳ ಧಾನ್ಯಗಳು. ಸೊ ಈ ರೀತಿ ಮಾಡುವುದರಿಂದ ನಮ್ಮ ಮುಂದಿನ ಬೆಳೆಗೆ ನಮ್ಗೆ ಒಳ್ಳೆ ಪೋಷಕಾಂಶಗಳ ಲಭ್ಯತೆ ಜಾಸ್ತಿ ಆಗುತ್ತೆ. ಹಾಗೇನೆ ಮೆಣಸಿನಕಾಯಿ ಗಿಡದಲ್ಲಿ ನಾವು ಆಲ್ರೆಡಿ ಆ ಕಟಾವಿನ ಹಂತದಲ್ಲಿದೆ, ಇದನ್ನ ತಾವು ಮುಂದುವರ್ಸ್ಕೊಂಡು ಹೋಗ್ಬೋದು. ಸ್ವಲ್ಪ ಲೇಟ್ ಆಗಿ ಬಿತ್ತಿದ್ದ ಒಂದು ಮೆಣಸಿನಕಾಯಿಯಲ್ಲಿ ಬೂದಿ ರೋಗ ಆ ತರ ಏನು ಕಾಣಿಸ್ಕೊಂಡ್ರೆ ಅದಕ್ಕೆ ನಾವು 0.4 ಗ್ರಾಂ ಮೈಕ್ಲೋಬ್ಯೂಟಾನಿಲ್ ಅನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಹಾಗೇನೆ ಈಗ ಜಾನುವಾರುಗಳು ಕೋಳಿ ಸಾಕಣೆಯನ್ನು ಈ ಒಂದು ಚಳಿಗಾಲದಲ್ಲಿ ಸ್ವಲ್ಪ ಉಷ್ಣತೆ ಕಡಿಮೆ ಆಗುವ ಸಮಯ ಇರುವುದರಿಂದ ಜಾನುವಾರುಗಳನ್ನ ಸಾಕಾಣಿಕೆಯಲ್ಲಿ ತಾವು ಎಚ್ಚರ ವಹಿಸಬೇಕು. ಹಾಗೆ ಕೋಳಿ ಗೂಡಿನಲ್ಲಿ ಸ್ವಲ್ಪ ಉಷ್ಣಾಂಶದಲ್ಲಿ ಕಡಿಮೆ ಆಗುವ ಸಾಧ್ಯತೆಗಳು ಇರ್ತವೆ. ಅದಕ್ಕಾಗಿ ನಾವು ಅಲ್ಲಿ ಏನ್ ಮಾಡ್ಬೇಕಂದ್ರೆ ಉಷ್ಣಾಂಶದ ಸ್ಥಿರತೆಯನ್ನ ಕಾಪಾಡಬೇಕಾಗತ್ತೆ. ಅದಕ್ಕೆ ವಿದ್ಯುತ್ ಬಲ್ಬ್ಗಳನ್ನು ಬಳಸಿ ಒಳ್ಳೆ ಉಷ್ಣತೆಯನ್ನು ಕಾಪಾಡಿಕೊಂಡು ಕೋಳಿ ಸಾಕಾಣಿಕೆಯನ್ನ ತಾವು ಮಾಡಬಹುದು. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶವಿದು. ಇದುವರೆಗೂ ಶಾಂತಪ್ಪ ದುತ್ತರ್ಗಾವಿ ಅವರಿಂದ ಹವಾಮಾನ ವರದಿಯನ್ನು ಕೇಳಿದಿರಿ. Ginger pineapple kiwi turmeric cracker, so healthy vegetables, fruits and buckwheat, enjoy organic treat of northeast. Come and be a part of the organic revolution that has illuminated the lives of thousands of farmers and converted 1 lakh hectares of arable land into organic farms. Mission Organic Value Chain Development for Northeastern Region. Farmers happy, people healthy. ರೈತ ಬಾಂಧವರೇ, ಇದುವರೆಗೂ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ನಾಳೆ ಇದೇ ಸಮಯ ಇದೇ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ಅಲ್ಲಿಯವರೆಗೂ ತಮಗೆಲ್ಲ ಶರಣು ಶರಣಾರ್ಥಿಗಳು. ಇದುವರೆಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಇದೀಗ ಪ್ರಾಯೋಜಿತ ಕಾರ್ಯಕ್ರಮ ಸಿರಿತಂದ ಸಿರಿಧಾನ್ಯಗಳು. ಪ್ರಾಯೋಜಕರು ನಬಾರ್ಡ್ ಬೆಂಗಳೂರು.

ಸಾಮೆ, ನವಣೆ, ಆರಕ, ಊದಲು, ಬರಗು, ಕೊರಲೆ ಈ ಒಂದು ಬೆಳೆಗಳಲ್ಲಿ ರಾಗಿ ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಆಹಾರ ಬೆಳೆ ಮತ್ತು ಬೇಸಾಯ ಕ್ರಮ ಆಗಿರ್ಬೋದು ಇವೆಲ್ಲವನ್ನು ನಾವು ನೋಡಿದ್ರೆ ರಾಗಿ ಒಂದು ಉತ್ತಮ ಬೆಳೆ. ನಮಗೆ ಒಂದು ನಾಣ್ಣುಡಿನೇ ಇದೆ, ಅಕ್ಕಿ ತಿಂದವ ಅಕ್ಕಿ ಹಾಗೆ, ಜೋಳ ತಿಂದವ ತೋಳದ ಹಾಗೆ, ನವಣೆ ತಿಂದವ ತವಣೆ ಆಗಿ, ರಾಗಿ ತಿಂದವ ನಿರೋಗಿ ಸರ್ವಜ್ಞ ಅಂತ ಒಂದು ಪದಗಳಲ್ಲಿ ನಾವು ಈ ಒಂದು ರಾಗಿಯ ಮಹತ್ವವನ್ನು ತಿಳ್ಕೋಬೋದು. ಇದನ್ನು ಕಿರಿಧಾನ್ಯಗಳನ್ನು ಗುಂಪಿಗೆ ಸೇರಿಸಿದ್ರೂ ಸಹ ಈ ಒಂದು ಪೋಷಣೆಯಲ್ಲಿ ಕಿರಿದಾಗಿರ್ಬೋದು, ಆದರೆ ಪೌಷ್ಟಿಕತೆ ಮತ್ತು ಅವುಗಳ ಮಹತ್ವದಲ್ಲಿ ಇದು ಒಂದು ಹಿರಿಯ ಧಾನ್ಯ ಅಂದರೆ ತಪ್ಪುಗಳಾಗಕ್ಕಿಲ್ಲ. ಯಾಕೆಂದರೆ ನಾವು ಒಂದು ರಾಗಿ ಬೀಜ ಹಾಕಿದ್ರೆ ಸಾವಿರಾರು ಬೀಜಗಳನ್ನು ನಾವು ಹುಟ್ಟಿಸಬಲ್ಲ ಈ ಒಂದು ಧಾನ್ಯಗಳು ಹಿರಿಯ ಧಾನ್ಯಗಳಂದರೆ ತಪ್ಪಾಗಲಾರ್ದು. ರಾಗಿ ಬಗ್ಗೆ ಹೇಳಿರ್ತಾವೆ, ರಾಗಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಅಂತೀರ? ಹೇಗೆ? ಭಾಳ ಹಿಂದಿನ ಒಂದು ವರ್ಷಗಳಲ್ಲಿ ಬಂದಂಥ ಒಂದು ಸಿರಿಧಾನ್ಯ ಇದು ರಾಗಿ. ಈಗ ಒಂದು ಇದರದ ಸ್ಥಿತಿಗತಿ ಹೇಗಿದೆ? ಇದರಲ್ಲಿ ತಳಿಗಳಿರ್ಬೋದು, ಇದರಲ್ಲಿ ಇಳುವರಿ ಮಟ್ಟ ಇರ್ಬೋದು, ಯಾವ ರೀತಿ ಅಭಿವೃದ್ಧಿ ಆಗಿದೆ? ಸೊ ಇದು ಒಂದು ಉತ್ತಮ ಬೆಳೆ, ಆಹಾರ ಬೆಳೆ. ಇದರ ಅಭಿವೃದ್ಧಿಯಾಗಿ ಒಂದು ಇಳುವರಿಯ ಪ್ರಮಾಣವೂ ಸಹ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರಾಸರಿ 13.5 ಕ್ವಿಂಟಲ್ ಒಂದು ಹೆಕ್ಟೇರ್ಗೆ ಇಳುವರಿ ಕೊಡ್ತಾ ಇರ್ತಕ್ಕಂಥ ಒಂದು ಆಹಾರ ಬೆಳೆ. ಕೆಲವೊಂದು ರೈತರು ಪೋಷಣೆ ಚೆನ್ನಾಗಿ ಮಾಡಿ ನಿರ್ವಹಣೆ ಮಾಡಿರೋರು ಒಂದು 18-20 ಕ್ವಿಂಟಲ್ ಒಂದು ಎಕರೆಗೆ ತೆಗೆದಿರೋದನ್ನು ನಾವು ನೋಡಿದ್ದೀವಿ. ಸೊ ಆದ್ದರಿಂದ ಇದು ಒಂದು ಉತ್ತಮ ಒಂದು ಆದಾಯ ಬೆಳೆ ಆಗ್ಬೋದು. ಮತ್ತು ಇನ್ನೊಂದು ಈ ಸಂಶೋಧನೆಯ ಒಂದು ಇದರಿಂದ ದೀರ್ಘಾವಧಿ, ಮಧ್ಯಮಾವಧಿ ಮತ್ತು ಅಲ್ಪಾವಧಿ ತಳಿಗಳನ್ನು ಬಿಡುಗಡೆ ಮಾಡಿರೋದ್ರಿಂದ ರೈತರು ವಿವಿಧ ಬೆಳೆಗಳನ್ನು ವಿವಿಧ ತಳಿಗಳನ್ನು ಬೇರೆ ಬೇರೆ ಸಂದರ್ಭಕ್ಕೆ ಸೂಕ್ತವಾಗಿ ಮುಂಗಾರಿಗೆ, ಹಿಂಗಾರಿಗೆ ಮತ್ತು ಬೇಸಿಗೆಗೆ ಆಯ್ಕೆ ಮಾಡ್ಕೋಬೋದು. ಈಗ ಸಾಮೆಗೆ ಬಂದಾಗ ಸಾಮೆಯ ಒಂದು ಇತಿಹಾಸದ ಬಗ್ಗೆ ಹೇಳ್ತೀರಿ. ಸಾಮೆ ಯಾವ ರೀತಿ ಬೆಳ್ತಾ ಬಂದಿದೆ, ಜೊತೆಗೆ ಅಭಿವೃದ್ಧಿ ಯಾವ ರೀತಿಯಾಗಿದೆ ಈಗ ಸಾಮೆ ಒಂದು ಬೆಳೆಯಲ್ಲಿ? 7 ಸಿರಿಧಾನ್ಯಗಳಲ್ಲಿ ಒಂದು ಸಾಮೆನೂ ಸಹ ಒಂದು ಬೆಳೆಯಾಗಿದ್ದು ಈ ಬೆಳೆಯನ್ನು ಪೂರ್ಣ ಬೆಳೆಯಾಗಿ ಮತ್ತು ರಾಗಿ ಜೊತೆ ಮಿಶ್ರ ಬೆಳೆಯಾಗಿಯೂ ಸಹ ಬೆಳೀತಾ ಇದ್ದಾರೆ ರೈತರು. ಇದು ಒಂದು ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶಗಳಂದರೆ ಒಂದು ವರ್ಷಕ್ಕೆ 300-400 ಮಿಲಿಮೀಟರ್ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಿಗೆ ಈ ಒಂದು ಸಾಮೆ ಒಂದು ಸೂಕ್ತವಾದ ಬೆಳೆ. ನಮ್ಮ ರಾಜ್ಯದಲ್ಲಿ ಚಿತ್ರದುರ್ಗ, ತುಮಕೂರು, ಹಾವೇರಿ, ಹಾಸನ, ಮಂಡ್ಯ ಮುಂತಾದ 8 ಜಿಲ್ಲೆಗಳಲ್ಲಿ ಈ ಒಂದು ಸಾಮೆಯನ್ನು ಬೆಳೀತಾರೆ. ಸರಾಸರಿ 1 ಎಕರೆಗೆ 4-5 ಕ್ವಿಂಟಲ್ನಷ್ಟು ಇಳುವರಿಯನ್ನು ನಾವು ಪಡಿಬೋದು. ಈ ಸಾಮೆಯಲ್ಲಿ ತಳಿಗಳ ಅಭಿವೃದ್ಧಿ ಬಗ್ಗೆ ಏನು ಹೇಳ್ತೀರಿ? ಮೊದಲಿಗೆ ಬಿಡುಗಡೆ ಆದಂಥವು JK-36, HS-1 ಅಂತಕ್ಕಂಥದ್ದು, OLM-203 ಅಂತಕ್ಕಂಥ ತಳಿಗಳು ಈಗ ಒಂದು ರೈತರಿಗೆ ಲಭ್ಯವಿದ್ದಾವೆ. ಇವು 85-90 ದಿನಗಳಲ್ಲಿ ಕಟಾವಾಗಿ ಬರುತ್ತೆ ಮತ್ತು 4-5 ಕ್ವಿಂಟಲಷ್ಟು ಇಳುವರಿ ಒಂದು ಎಕರೆಗೆ ಬರ್ತಕ್ಕಂಥ ಒಂದು ಇದಿದೆ. ನವಣೆಯ ಇತಿಹಾಸ ಮತ್ತು ಅಭಿವೃದ್ಧಿ ಬಗ್ಗೆ, ನವಣೆ ಯಾವ ರೀತಿ ಅಭಿವೃದ್ಧಿ ಆಗಿದೆ ನವಣೆ ಬೆಳೆಯಲ್ಲಿ? ಇದನ್ನು ನಾವು ಚಿತ್ರದುರ್ಗ, ತುಮಕೂರು, ಬಳ್ಳಾರಿ ಮುಂತಾದ ಒಂದು 8 ಜಿಲ್ಲೆಗಳಲ್ಲಿ ಈ ಒಂದು ನವಣೆಯನ್ನು ಬೆಳೀತಾ ಇದ್ದಾರೆ. ರಾಗಿಯ ನಂತರ ಒಂದು ಹೆಚ್ಚಿನ ಒಂದು ಸಿರಿಧಾನ್ಯದ ಬೆಳೆ ಅಂದರೆ ನವಣೆ ಅಂತ ಹೇಳ್ಬೋದು. ಇದು ಸಹ ಸುಮಾರು 3-4 ಕ್ವಿಂಟಲ್ ಒಂದು ಎಕರೆಗೆ ಇಳುವರಿಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಇದೆ. ಇದರಲ್ಲಿ ನಮ್ಮ ಒಂದು ಕೃಷಿ ಸಂಶೋಧನಾ ಕೇಂದ್ರ ಬಳ್ಳಾರಿಯಿಂದ ಶ್ರೀ SIA-326, SIA-3085 ಅಂದರೆ 3085 ಅಂತ ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದಾರೆ. ಸೊ ಇದು ಸಹ ಒಂದು ಆಂಧ್ರ ಪ್ರದೇಶದಿಂದ ಒಂದು ಅಡಾಪ್ಟ್ ಮಾಡಿಕೊಂಡಂಥ ಒಂದು ತಳಿಯಾದಂಥ ಶ್ರೀಲಕ್ಷ್ಮಿನೂ ಸಹ ಈ ಒಂದು ಭಾಗಕ್ಕೆ ಸೂಕ್ತ ಅಂತೇಳಿ ನಾವು ಬಿಡುಗಡೆ ಮಾಡಿದ್ದೀವಿ. ಉತ್ತರ ಕರ್ನಾಟಕದ ಒಂದು ಜಿಲ್ಲೆಗಳಾದ ಬಳ್ಳಾರಿ, ಗುಲ್ಬರ್ಗ, ವಿಜಯಪುರ, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ನವಣೆ ಬೆಳೀತಕ್ಕಂಥ ಒಂದು ಜಿಲ್ಲೆಗಳಾಗಿದ್ದಾವೆ. ಹಾರಕ ಒಂದು ಸಿರಿಧಾನ್ಯಕ್ಕೆ ಬಂದಾಗ ಇದ್ರ ಬಗ್ಗೆ ಏನು ಹೇಳ್ತೀರಿ? ಯಾವ ರೀತಿ ಹಾರಕದಲ್ಲಿ ಅಭಿವೃದ್ಧಿ ಆಗಿದೆ, ತಳಿಗಳ ಲಭ್ಯತೆ ಯಾವ್ಯಾವ ಇದಾವೆ ಇಲ್ಲಿ ಹಾರಕ ಬೆಳೆಯಲ್ಲಿ? ನಮ್ಮ ಲೋಕಲಲ್ಲಿ ಸಿಗ್ತಕ್ಕಂಥ ತಳಿಗಳಾಗಿರ್ಬೋದು ಅಥವಾ JPUK-3 ಅಂತ ತಳಿ ಅಂತ ಬಂದಿದೆ, ಮತ್ತು JK-48 ಅಂತಕ್ಕಂಥ ಒಂದು ತಳಿ ಇದೆ. ಸೊ ಇವು ಅಷ್ಟೇ 100-110 ದಿನಗಳಲ್ಲಿ ಕಟಾವಿಗೆ ಬರುತ್ತೆ ಮತ್ತು 3-4 ಕ್ವಿಂಟಲ್ ಕೆಪ್ಯಾಸಿಟಿ ಅಂದರೆ ಒಂದು ಇಳುವರಿಯ ಮಟ್ಟ ಇದೆ. ಇನ್ನು ಊದಲಿಗೆ ಬಂದಾಗ ಊದಲಿನಲ್ಲಿ ತಳಿಗಳು ಮತ್ತು ಇದರ ಒಂದು ಅಭಿವೃದ್ಧಿ, ಇದರ ಇತಿಹಾಸದ ಬಗ್ಗೆ ಹೇಳಿ. ಮುಖ್ಯವಾಗಿ ಇದನ್ನು ನಾವು ತುಮಕೂರು ಮತ್ತು ಚಿಕ್ಕಮಗಳೂರು ಒಂದು ಕೆಲವು ಪ್ರದೇಶದಲ್ಲಿ ಈ ಒಂದು ಊದಲು ಬೆಳೆಯನ್ನು ನಾವು ಕಾಣ್ಬೋದು. ಏನು ಇಲ್ಲಿ ತಳಿಗಳ ಅಭಿವೃದ್ಧಿ ಆಗಿದಾವ ಊದಲಿನಲ್ಲಿ? ಇಲ್ಲ, ನಮ್ಮಲ್ಲಿ ಅದು ಯಾವುದೇ ರೀತಿಯಾದ ತಳಿಗಳು ಬಂದಿಲ್ಲ. ಮತ್ತು ಯಾವ ತಳಿಗಳನ್ನು ಸದ್ಯದಲ್ಲಿ ಊದಲಿನಲ್ಲಿ ಬೆಳೀತಾ ಇದ್ದಾರೆ ರೈತರೆಲ್ಲ? ಸೊ ಲೋಕಲ್ಲೇ ಸಿಗ್ತಕ್ಕಂಥ ಒಂದು ಆಯಾ ಪ್ರದೇಶದಲ್ಲೇ ಸಿಗ್ತಕ್ಕಂಥ ತಳಿಗಳನ್ನು ಬೆಳೀತಾ ಇದ್ದಾರೆ. ಉತ್ತಮ ತಳಿಯ ಒಂದು ಬಿಡುಗಡೆ ಅವಶ್ಯಕತೆ ಇದೆ ಇದರಲ್ಲಿ. ಸೊ ಊದಲು ಸಹ ಈ ಒಂದು ಬೇರೆ ನೀವು ನವಣೆ ಮತ್ತು ಸಾಮೆಗೆ ಹೋಲಿಕೆ ಮಾಡಿದ್ರೆ ಇದು ಒಂದು ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ಒಂದು ಬೆಳೆ. ಸೊ ಕನಿಷ್ಠ ಅಂದರೆ ನಿಮ್ಗೆ 6-8 ಕ್ವಿಂಟಲ್ ಒಂದು ಎಕರೆಗೆ ಬರ್ತಕ್ಕಂಥ ಒಂದು ಬೇಸಾಯ ಕ್ರಮಗಳು ಚೆನ್ನಾಗಿ ನೀವು ಪಾಲನೆ ಮಾಡಿದ್ರೆ ಒಂದು 6-8 ಕ್ವಿಂಟಲಷ್ಟು ಬರ್ಬೋದು. ಅದೇ ರೀತಿಯಾಗಿ ಈ ಒಂದು 3-4 ಕೆಜಿ ಬೀಜ ಬೇಕಾಗುತ್ತೆ. ಮತ್ತು ಸಾರಜನಕ 1/4 ಚೀಲ DAP ಮತ್ತು 1/4 ಚೀಲ ಯೂರಿಯಾ ಹಾಕಿದ್ರೆ ಸಾಕಾಗುತ್ತೆ 1 ಎಕರೆಗೆ. ಹೆಚ್ಚಿನ ಒಂದು ಪೋಷಕಾಂಶಗಳ ಅವಶ್ಯಕತೆ ಇರೋದಿಲ್ಲ. ಸೊ ಇದನ್ನು ಸಹ ನಾವು ಬೇಸಾಯ ಕ್ರಮಗಳಿಗೆ ಬಂದರೆ 1 ಅಡಿ ಸಾಲುಗಳಲ್ಲಿ ಹೆಚ್ಚು ಆಳ ಇಲ್ಲದೆ ಬಿತ್ತನೆ ಮಾಡಬೇಕಾಗುತ್ತೆ. ಮತ್ತು ಸಸಿಯಿಂದ ಸಸಿಗೆ 1.5 ಅಡಿಯಷ್ಟು ಅಂದರೆ 7.5-10 ಸೆಂಟಿಮೀಟ್ರ್ ಅಂತ ಇರತಕ್ಕಂಥ ಒಂದು ಅಂತರ ಕಾಪಾಡಿಕೊಂಡು ಎಡೆಕುಂಟೆ ಹೊಡೆದು ಒಂದು ಅಂತರ ಬೇಸಾಯ ಮಾಡೋದ್ರಿಂದ ಕಳೆಗಳನ್ನು ಹತೋಟಿ ಮಾಡ್ಬೋದು. ಸೊ ಇದು 80-85 ದಿನಗಳಲ್ಲಿ ನಿಮಗೆ ಕಟಾವು ಬರೋದ್ರಿಂದ ನಿಮಗೆ ಬೇರೆ ಬೆಳೆಗಳನ್ನು ಇದ್ರ ಜೊತೆಗೆ ಬೆಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಕೊನೆಯದಾಗಿ ಬರಗು ಒಂದು ಸಿರಿಧಾನ್ಯದ ಬಗ್ಗೆ, ಇದರ ಒಂದು ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು. ಬೇರೆ ಸಿರಿಧಾನ್ಯಗಳಿಗೆ ಒಂದು ಹೋಲಿಕೆ ಮಾಡಿದ್ರೆ ಈ ಬರಗು ಸಹ ಒಂದು